ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳಿ ಈಗ ಹಸಿರು ಹೆಜ್ಜೆಗಳು. ಈ ವಿಚಾರವಾಗಿ ಮಂಗಳೂರಿನ ಅಡ್ಡೂರು ಕೃಷ್ಣರಾವ್ ಅವರೊಂದಿಗೆ ಮಾತುಕತೆ. ನಮ್ಮ ದೇಶ ಭಾರತದಲ್ಲಿ ಅಪರೂಪದ ವನ್ಯಜೀವಿಗಳಿದ್ದಾವೆ. ಈ ವನ್ಯಜೀವಿಗಳಲ್ಲಿ ಎಷ್ಟೋ ವನ್ಯಜೀವಿಗಳು ಜಗತ್ತಿನ ಬೇರೆ ಯಾವ ಭಾಗದಲ್ಲಿಯೂ ನಮಗೆ ಕಾಣಸಿಗುವುದಿಲ್ಲ. ನಮ್ಮ ಭಾರತದ ರಾಯಲ್ ಬೆಂಗಾಲ್ ಹುಲಿ ಇದಂತೂ ಅದ್ಭುತವಾದಂಥ ಒಂದು ಪ್ರಾಣಿ. ಅದನ್ನು ನೋಡುವಾಗಲೇ ನಾವು ಯಾವುದು ಕಲ್ಪನಾಲೋಕಕ್ಕೆ ಹೋದ ಹಾಗೆ ನಮಗೆ ಅನ್ನಿಸ್ತದೆ. ಈ ಜೀವಿಯ ಸರಾಸರಿ ಆಯುಷ್ಯ ಕೇವಲ 15 ವರ್ಷಗಳು. ನಮ್ಮ ದೇಶ ಭಾರತದಲ್ಲಿ 1910 100,000 ರಾಯಲ್ ಬೆಂಗಾಲ್ ಹುಲಿಗಳು ಇದ್ದವು ಅಂತ ಹೇಳಿದರೆ ನಾವೀಗ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ 2020 ಉಳಿದಿರುವಂಥದ್ದು ಕೇವಲ 3,900 ಹುಲಿಗಳು. ಆದ್ದರಿಂದಲೇ ಇದನ್ನು IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅನ್ನುವಂತಹ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆ ಕೆಂಪು ಪಟ್ಟಿಗೆ ಸೇರಿಸಿದೆ. ಅಂದರೆ ಇದೇನು ಇನ್ನು ಅಳಿದೇ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಅಂತೇಳಿ. ಈ ರಾಯಲ್ ಬೆಂಗಾಲ್ ಹುಲಿಯನ್ನು ನೀವು ಹತ್ತಿರದಿಂದ ನೋಡಿದರೆ ಅದರ ಇಡೀ ದೇಹದಲ್ಲಿ ಕಿತ್ತಳೆ ಬಣ್ಣದ ಹಿನ್ನೆಲೆಯಲ್ಲಿ ಕಪ್ಪು ಪಟ್ಟಿಗಳಿರ್ತವೆ. ಆದ್ದರಿಂದಾಗಿ ಇದು ಬಹಳ ಮನಮೋಹಕ. ಇದರ ಹೊಟ್ಟೆಯ ಕೆಳಭಾಗದ ಬಣ್ಣ ಬಿಳಿಯಾಗಿರ್ತದೆ. ಉದ್ದ ಬಾಲ ಇದ್ದು ಶಕ್ತಿಯುತವಾದಂಥ ಪಂಜಗಳು, ಹರಿತವಾದಂಥ ಹಲ್ಲುಗಳು ಇರುವುದರಿಂದಾಗಿ ಇದೊಂದು ಭಯಾನಕ ಪ್ರಾಣಿಯಾಗಿ ನಮಗೆ ಕಾಣಿಸ್ತದೆ. ಬುದ್ಧಿವಂತಿಕೆ ಮತ್ತು ವೇಗದ ದಾಳಿ ಇದು ಈ ಹುಲಿಯ ವಿಶೇಷತೆ. ಆದ್ದರಿಂದಲೇ ಇದಕ್ಕೆ ಬಹಳ ಚತುರ ಬೇಟೆಗಾರ ಎಂಬ ಒಂದು ಹೆಸರು ಬಂದಿದೆ. ಇದರ ತೀಕ್ಷ್ಣ ದೃಷ್ಟಿ ಮತ್ತು ಸೂಕ್ಷ್ಮ ಶ್ರವಣ ಶಕ್ತಿ ಇವುಗಳಿಂದಾಗಿ ತಮ್ಮ ಮಿಕಗಳನ್ನು ಜಿಂಕೆ ಇತ್ಯಾದಿ ಬೇಟೆಯಾಡಲು ಇವುಗಳಿಗೆ ಬಹಳ ಸಹಾಯ ಆಗ್ತಾ ಇದೆ. ಹಲವಾರು ಶತಮಾನಗಳಿಂದ ಈ ಹುಲಿಗಳು ನಮ್ಮ ದೇಶದ ಜನಪದದ ಭಾಗವಾಗಿಯೂ ಉಳಿದಿದ್ದಾವೆ. ಆದರೆ ಈ ಹುಲಿಗಳ ಚರ್ಮಕ್ಕೆ, ಉಗುರುಗಳಿಗೆ, ಎಲುಬುಗಳಿಗೆ ಬೇರೆ ದೇಶಗಳಲ್ಲಿ ಮೂಢನಂಬಿಕೆಗಳಿಂದಾಗಿ ಬಹಳ ಬೆಲೆ ಇದೆ. ಲಕ್ಷಗಟ್ಟಲೆ ರೂಪಾಯಿ ಬೆಲೆ ಇದೆ. ಚರ್ಮಕ್ಕೆ ಕೆಲವು ದೇಶಗಳಲ್ಲಿ 25 ಲಕ್ಷ ರೂಪಾಯಿಯನ್ನು ಕೊಟ್ಟು ತಗೊಳ್ತಾರೆ. ಈ ಕಾರಣಗಳಿಂದಾಗಿ ಇವುಗಳನ್ನು ಬೇಟೆಯಾಡ್ತಾ ಇದ್ದಾರೆ. ಕಾನೂನಿಗೆ ವಿರುದ್ಧವಾಗಿ ಮತ್ತು ಈ ಜೀವಿಯ ನಿರ್ನಾಮಕ್ಕೆ ಅದು ಬಹಳ ದೊಡ್ಡ ಕಾರಣವಾಗ್ತಾ ಬರ್ತಾ ಇದೆ. ಇದೇ ರೀತಿಯಲ್ಲಿ ಇನ್ನೊಂದು ನಮ್ಮಲ್ಲಿ ಇರುವಂತಹ ಬಹಳ ದೊಡ್ಡ ಪ್ರಾಣಿ ಅಂತ ಹೇಳಿದರೆ, ವಿಶೇಷವಾದಂಥ ಪ್ರಾಣಿ ಅಂತ ಹೇಳಿದರೆ ಏಷ್ಯಾದ ಆನೆ. ಕರ್ನಾಟಕದಲ್ಲಿ ಇವುಗಳ ಸಂಖ್ಯೆ 2017 6,049 ಆಗಿತ್ತು ಅಂತ ಹುಲಿಗಳ ಗಣತಿಯಿಂದ ತಿಳಿದು ಬಂದಿದೆ. ಈ ಆನೆಯಂತೂ ನಮ್ಮ ದೇಶದಲ್ಲಿ ಇರುವಂಥದ್ದು ವಿಶೇಷವಾದದ್ದು. ಆಫ್ರಿಕಾದ ಆನೆಗಳಿಗೆ ಹೋಲಿಸಿದರೆ ಇವುಗಳ ಗಾತ್ರ ಸ್ವಲ್ಪ ಸಣ್ಣದು. ಇವುಗಳ ಸೊಂಡಿಲಿನ ತುದಿಯಲ್ಲಿ ಒಂದು ಸಣ್ಣ ಬೆರಳಿನಂತಹ ಅಂಗ ಇದೆ. ಅದರಿಂದ ಇದು ಅತಿ ಸಣ್ಣ ವಸ್ತುಗಳನ್ನು, ಸೂಜಿಯನ್ನು ಸಮೇತ ಅದು ಎತ್ತಿಕೊಳ್ಳುತ್ತದೆ. ಏಷ್ಯಾದ ಹೆಣ್ಣಾನೆಗಳಿಗೆ ದಂತಗಳಿಲ್ಲ. ಆನೆ ದಂತ ಅಂತ ಹೇಳ್ತೇವೆ ನೋಡಿ, ಐವರಿ, ಅದಿಲ್ಲ. ಗಂಡಾನೆಗಳಿಗೆ ಮಾತ್ರ ಎರಡೆರಡು ದಂತಗಳಿರ್ತವೆ. ಈ ಆನೆಗಳು ದಕ್ಷಿಣ ಭಾರತದಲ್ಲಿ ಮತ್ತು ಈಶಾನ್ಯ ಭಾರತದ ಕಾಡುಗಳಲ್ಲಿ ಗುಂಪು ಗುಂಪಾಗಿ ವಾಸ ಮಾಡ್ತವೆ. ಸಣ್ಣ ಮರಗಳನ್ನು, ದೊಡ್ಡ ಮರಗಳ ಕೊಂಬೆಗಳನ್ನು ನೆಲಕ್ಕೆ ಎಳೆದು ಅವುಗಳ ಎಲೆಗಳನ್ನು ತಿನ್ನುತ್ತವೆ. ಕಾಡಿನಲ್ಲಿ ಇವು ಹೀಗೆ ಆಹಾರ ತಿನ್ನುತ್ತಾ ಸಾಗಿ ಹೋದಂಥ ದಾರಿ ಇತರ ಪ್ರಾಣಿಗಳಿಗೂ ದಾರಿಯಾಗ್ತದೆ. ಆದ್ದರಿಂದಲೇ ಒಂದು ನಾಣ್ಣುಡಿ ಬಳಕೆಗೆ ಬಂದಿದೆ, ಆನೆ ಸಾಗಿದ ದಾರಿ ಅಂಥೇಳಿ. ಆನೆಗಳನ್ನು ಖೆಡ್ಡಾಕ್ಕೆ ಬೀಳಿಸಿ, ಅಂದರೆ ಹೊಂಡ ತೆಗೆದು ಅದು ಅದರಲ್ಲಿ ಅದರ ಮೇಲೆ ಬಿದಿರು ಹಾಸಿ ಆನೆಗಳಿಗೆ ಅದು ತಿಳಿಯದ ಹಾಗೆ ಮಾಡಿ ಅವು ಅದಕ್ಕೆ ಬಿದ್ದಾಗ ಅವನ್ನು ಹಿಡಿದು ಮುಂದೆ ಪಳಗಿಸ್ತಾರೆ. ಅವನು ಪಳಗಿಸಿದ ಆನೆಗಳನ್ನು ಕಾಡುಗಳಲ್ಲಿ ಮರದ ದಿಮ್ಮಿಗಳನ್ನು ಸಾಗಿಸಲಿಕ್ಕೆ ಉಪಯೋಗಿಸ್ತಾರೆ. ಅದು ಅಲ್ಲದೆ ದಕ್ಷಿಣ ಭಾರತದ ಹಲವು ದೇವಸ್ಥಾನಗಳಲ್ಲಿ ಆನೆಗಳನ್ನು ಸಾಕ್ತಾ ಇದ್ದಾರೆ. ಯಾಕೆಂದರೆ ಇವು ಆಯಾ ದೇವಸ್ಥಾನಗಳ ಧಾರ್ಮಿಕ ಆಚರಣೆಗಳಲ್ಲಿ ಇವುಗಳು ಭಾಗವಹಿಸ್ತವೆ. ಆನೆಗಳನ್ನು ಸಾಕುವುದೇನು ಸುಲಭ ಅಲ್ಲ, ಯಾಕೆಂದರೆ ಅವುಗಳಿಗೆ ದಿನಕ್ಕೆ ಕ್ವಿಂಟಾಲ್ಗಟ್ಟಲೆ ಆಹಾರ ಬೇಕಾಗ್ತದೆ. ಆನೆಗಳ ವಿಷಯದಲ್ಲಿಯೂ ಹಾಗೆ, ಇವುಗಳ ದಂತಕ್ಕೆ ಭಾರಿ ಬೇಡಿಕೆ ಇದೆ. ಆದ್ದರಿಂದಾಗಿ ದುಷ್ಕರ್ಮಿಗಳು ಇವುಗಳನ್ನು ಗುಂಡಿಟ್ಟು ಅಥವಾ ವಿಷ ಹಾಕಿ ಕೊಲ್ಲುತ್ತಾ ಇದ್ದಾರೆ. ಇದರಿಂದಾಗಿ ಹುಲಿಗಳ ಹಾಗೆಯೇ ಆನೆಗಳಿಗೂ ಮನುಷ್ಯನಿಂದ ಬಹಳ ಅಪಾಯ ಆಗ್ತಾ ಇದೆ. ಈ ಆನೆಗಳು ಇಷ್ಟು ಆಹಾರ ಬೇಕಾದ ಕಾರಣ ಸಹಜವಾಗಿಯೇ ಮನುಷ್ಯ ವಾಸದ ಪ್ರದೇಶಗಳಿಗೆ ನುಗ್ಗುತ್ತಾ ಇದ್ದಾವೆ. ಇದರಿಂದಾಗಿ ಆನೆ ಮತ್ತು ಮನುಷ್ಯನ ಸಂಘರ್ಷ ಅನ್ನುವಂಥದ್ದು ಈಗ ಒಂದು ದೊಡ್ಡ ಸಮಸ್ಯೆಯಾಗಿಬಿಟ್ಟಿದೆ. ಛತ್ತೀಸ್ಗಢ ರಾಜ್ಯದಲ್ಲಿ ಇದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅಲ್ಲಿ ಇರುವಂಥದ್ದು ಸುಮಾರು 300 ಆನೆಗಳು. ಅವುಗಳ ಚಲನವಲನಗಳ ಮೇಲೆ ಗಮನ ಇಡಲಿಕ್ಕಾಗಿ ಸರ್ಕಾರವೇ ಸಂಬಳ ಕೊಟ್ಟು ಕೆಲವು ಸ್ಥಳೀಯರನ್ನು ನೇಮಿಸಿದೆ. ಅವರಿಗೆ ಗಜಮಿತ್ರರು ಅಂತ ಹೇಳ್ತಾರೆ. ಇಂತಹ ಒಂದು ಕಾರ್ಯಕ್ರಮವನ್ನು ಇತರ ರಾಜ್ಯಗಳು ಬಳಕೆಗೆ ತಂದರೆ ಒಳ್ಳೆಯದಾದೀತು. ಇನ್ನು ಮೂರನೇ ಪ್ರಾಣಿ ನಾವು ಗಮನಿಸಬಹುದಾದದ್ದು ಏಷ್ಯಾದ ಸಿಂಹ. ನಮ್ಮ ದೇಶದ ಇನ್ನೊಂದು ವಿಶೇಷತೆ ಇದು. ನಾವು ಗಿರ್ ಅರಣ್ಯ ಅಂತ ಹೇಳ್ತೇವೆ. ಆ ಗಿರ್ ಅರಣ್ಯದಲ್ಲಿ ಮತ್ತು ಗಿರ್ ಸ್ಯಾಂಕ್ಚುರಿ ಅಂತ ಹೇಳ್ತಾರೆ, ಗಿರ್ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನ ಮತ್ತು ಪನಿಯಾ ಸ್ಯಾಂಕ್ಚುರಿ, ಇವುಗಳನ್ನು ಹುಲಿ ರಕ್ಷಿತ ಪ್ರದೇಶಗಳು ಅಂತ ಘೋಷಿಸಲಾಗಿದೆ. ಈ ಮೂರು ಪ್ರದೇಶಗಳು ಒಟ್ಟಾಗಿ ಏಷ್ಯಾದ ಸಿಂಹಗಳ ವಾಸ ಪ್ರದೇಶ ಅಂತ ಗುರುತಿಸಲಾಗಿದೆ. ಇವುಗಳು ಸಮೇತ ಅಳಿವಿನ ಅಂಚಿನಲ್ಲಿ ಇದ್ದಾವೆ ಅನ್ನುವಂಥದ್ದು ಬಹಳ ಆತಂಕದ ಸಂಗತಿ. ಸಿಂಹಗಳದ್ದಂತೂ ರಾಜಗಾಂಭೀರ್ಯ. ಇಲ್ಲಿ ಹಲವು ವನ್ಯಜೀವಿಗಳು ಇದ್ದಾವೆ ಇವುಗಳ ಆವಾಸ ಸ್ಥಾನದಲ್ಲಿ. ಉದಾಹರಣೆಗೆ 38 ಸ್ಪೀಷೀಸ್ನ ಸಸ್ತನಿಗಳಿದ್ದಾವೆ, 300 ಸ್ಪೀಷೀಸ್ನ ಹಕ್ಕಿಗಳಿದ್ದಾವೆ, 2000 ಸ್ಪೀಷೀಸ್ ಕೀಟಗಳಿದ್ದಾವೆ. ಇವೆಲ್ಲದರ ಜೊತೆ ಬದುಕುವಂತಹ ಹುಲಿಗಳು ಉಳಿಯಬೇಕು ಅಂಥೇಳಿ ಈಗ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಕಾರ್ಯಕ್ರಮವನ್ನು ಕೈಗೆ ಎತ್ತಿಕೊಂಡಿದೆ. ಮತ್ತೊಂದು ಪ್ರಾಣಿ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡುಬರುವಂತಹ ಸಿಂಹ ಬಾಲದ ಕೋತಿ, ಲಯನ್ ಟೇಲ್ಡ್ ಮ್ಯಾಕಕ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಬಹಳ ಪುರಾತನವಾದಂಥ ಪ್ರಾಣಿ. ಇವುಗಳ ಇಡೀ ದೇಹ ಕಪ್ಪು ಬಣ್ಣದ್ದಾದರೆ ಮುಖದಲ್ಲಿ ಮಾತ್ರ ಒಂದು ಮುಖವಾಡ ಇಟ್ಟ ಹಾಗೆ ಕಂದು ಬಣ್ಣದ ಕೂದಲು ಮುಖವನ್ನು ಆವರಿಸಿಕೊಂಡಿದೆ. ಇದಕ್ಕೆ ಸಿಂಹದಂತಹ ಬಾಲ ಇದೆ, ಆದ್ದರಿಂದ ಇದಕ್ಕೆ ಸಿಂಹ ಬಾಲದ ಕೋತಿ ಅಂತ ಹೇಳ್ತಾರೆ. ಮಳೆಕಾಡಿನ ಮರಗಳಲ್ಲೇ ವಾಸ ಮಾಡುವಂಥ ಇವುಗಳು ತಿನ್ನುವುದು ಹಣ್ಣುಗಳನ್ನು ಮತ್ತು ಎಲೆಗಳನ್ನು, ಬೀಜಗಳನ್ನು, ಚಿಗುರುಗಳನ್ನು, ಬೇರುಗಳನ್ನು ಸಮೇತ ತಿಂತಾವೆ. ಮರಗಳ ತೊಗಟೆಯನ್ನು ತಿಂತಾವೆ. ಅದೂ ಅಲ್ಲದೆ ಹಲ್ಲಿ, ಕಪ್ಪೆಗಳು, ಕೀಟಗಳು ಮತ್ತು ಮೊಟ್ಟೆಗಳನ್ನು ತಿನ್ನುತ್ತವೆ. ಇವುಗಳಿಗೂ ಮನುಷ್ಯನಿಂದಲೇ ಅಪಾಯ. ಇವುಗಳನ್ನು ಸಾಕುಪ್ರಾಣಿಯಾಗಿ ಮತ್ತು ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಇಡಲಿಕ್ಕಾಗಿ ಮತ್ತು ಸಂಶೋಧನೆಗಳಿಗಾಗಿ ಸಾವಿರ ಸಂಖ್ಯೆಯಲ್ಲಿ ಹಿಡಿದು ತಗೊಂಡು ಬಂದರು. ಅವುಗಳು ಕ್ರಮೇಣ ಸತ್ತು ಹೋದವು. ಹೀಗಾಗಿ ಇವುಗಳ ಸಂಖ್ಯೆ ಕೂಡ ಬಹಳ ಕಡಿಮೆ ಆಗ್ತಾ ಬಂದು ಇವುಗಳು ಕೂಡ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿ ಅಂತೇಳಿ ಗುರುತಿಸಲಾಗಿದೆ. ಹುಲಿ, ಸಿಂಹ, ಆನೆ, ಸಿಂಹಬಾಲದ ಕೋತಿ, ಖಡ್ಗಮೃಗ, ನೀಲ್ಗಾಯಿ ಇಂತಹ ಹಲವಾರು ಪ್ರಾಣಿಗಳು ಈ ಜಗತ್ತಿನಲ್ಲಿ ಉಳಿಬೇಕು. ಯಾಕಂತೇಳಿದರೆ ಅವುಗಳಿಗೆ ನಮ್ಮ ಹಾಗೆ ಅವುಗಳಿಗೂ ಬದುಕುವ ಹಕ್ಕು ಇದೆ ಅನ್ನೋದು ಒಂದು ವಿಷಯ. ಆದರೆ ಜೀವ ವೈವಿಧ್ಯದ ದೃಷ್ಟಿಯಿಂದ ಇವನ್ನೆಲ್ಲ ಉಳಿಸುವಂಥದ್ದು ಬಹಳ ಅಗತ್ಯ. ಪ್ರತಿಯೊಬ್ಬರೂ ಸಮೇತ ಈ ಒಂದು ವಿಷಯವನ್ನು ಮನಗಂಡು ಅವುಗಳ ರಕ್ಷಣೆಗಾಗಿ ತಮ್ಮಿಂದ ಆದಷ್ಟು ಕೈಜೋಡಿಸಬೇಕು. ಮನುಷ್ಯನ ಮೇಲೆ ಒಬ್ಬರಿಗೊಬ್ಬರು ಸಂಪರ್ಕ ಮಾಡಲೇಬೇಕಾಗ್ತದೆ. ಆದರೆ ಪ್ರತಿ ಸಲ ನಾವು ಯಾರನ್ನು ಹೋಗಿ ಭೇಟಿಯಾಗಿ ಸಂಪರ್ಕ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಟೆಲಿಕಮ್ಯುನಿಕೇಷನ್ ಸೇವೆ ಅಂತ ನಾವು ಏನು ಹೇಳ್ತೇವೆ ಅದು ಬಹಳ ಮುಖ್ಯ ಆಗ್ತದೆ. ಅಂದರೆ ಫೋನ್ನ ಮೂಲಕ ಮಾತಾಡುವಂಥದ್ದು ಅಥವಾ ರೇಡಿಯೋ ಇರಲಿ ಅಥವಾ ಟೆಲಿವಿಷನ್ ಇರಲಿ, ಅದರ ಮೂಲಕ ನಾವು ಮಾಹಿತಿಯನ್ನು ಪಡೆಯುವಂಥದ್ದು. ನಮ್ಮ ದೇಶ ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಯನ್ನು ನಾವು ಬಲಿಯ ಮೇಲೆ ತಲೆಯಿಟ್ಟ ವಿಕ್ರಮನ ಹೆಜ್ಜೆಗಳಿಗೆ ಹೋಲಿಸ್ಬೋದು. ಯಾಕಂತ ಹೇಳಿದರೆ ನಮ್ಮ ದೇಶದಲ್ಲಿ ಈ ಟೆಲಿಕಮ್ಯುನಿಕೇಷನ್ ಸೇವೆ ಅನ್ನುವಂಥದ್ದು ಶುರುವಾದದ್ದು 1882 ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅನ್ನುವಂಥ ಮಹಾನುಭಾವ ಒಂದು ಟೆಲಿಫೋನನ್ನು ಕಂಡುಹಿಡಿದ. ಅದಾಗಿ 5 ಒಳಗೆ ಕಲ್ಕತ್ತಾದಲ್ಲಿ 50 ಲೈನ್ಗಳ ಮೊದಲನೆಯ ಮನುಷ್ಯರೇ ನಿರ್ವಹಿಸುವಂತಹ ಟೆಲಿಫೋನ್ ಎಕ್ಸ್ಚೇಂಜು ಶುರುವಾಯಿತು. ಅದಾಗಿ 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಪರಿಸ್ಥಿತಿ ಏನಿತ್ತು ಅಂತ ಹೇಳಿದರೆ, ಸುಮಾರು ಆಗ ಜನಸಂಖ್ಯೆ 30 crore ಆಸ್ಪಾಸ್ನಲ್ಲಿದ್ದರೆ ಟೆಲಿಫೋನ್ ಸಂಪರ್ಕ ಇದ್ದದ್ದು 82,000 ಜನರಿಗೆ ಮಾತ್ರ. ಇದು ಸ್ವಾತಂತ್ರ್ಯ ಸಿಕ್ಕಿದಾಗಿನ ಪರಿಸ್ಥಿತಿ, 82,000 ಜನರಿಗೆ ಟೆಲಿಫೋನ್ ಸಂಪರ್ಕ. ಅದಾಗಿ 1984 ಅಂದರೆ ಅಲ್ಲಿವರೆಗೆ ಈ ಟೆಲಿಫೋನ್ ರಂಗದಲ್ಲಿ ಇದ್ದದ್ದು ಭಾರತ ಸರ್ಕಾರದ ಏಕಸ್ವಾಮ್ಯ ಮೊನೋಪೊಲಿ. BSNL ಅನ್ನುವ ಕಂಪನಿಯನ್ನು ಭಾರತ ಸಂಚಾರ ನಿಗಮ್ ಲಿಮಿಟೆಡ್, ನಾವೆಲ್ಲರೂ ಅದರ ಬಗ್ಗೆ ತಿಳಿದಿದ್ದೇವೆ. ಅದು ಯಾವುದೋ ಪುರಾತನ ಕಾಲದ ತಂತ್ರಜ್ಞಾನವನ್ನು ಇಟ್ಟುಕೊಂಡು ಕಾಲಕಾಲಕ್ಕೆ ಬಂದಂಥ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳದೇ ಇದ್ದ ಕಾರಣ ಇವತ್ತು ಒಂದು ದಯನೀಯ ಸ್ಥಿತಿಗೆ ಬಂದಿದೆ. ಮೋನೋಪೊಲಿ ಅಥವಾ ಏಕಸ್ವಾಮ್ಯ ಇದ್ದಲ್ಲಿವರೆಗೆ ಹೆಚ್ಚು ಜನರಿಗೆ ಟೆಲಿಫೋನ್ ಸಂಪರ್ಕ ಸಿಗ್ತಾ ಇರಲಿಲ್ಲ. ಈಗ ಉದಾಹರಣೆಗೆ ನನಗೆ ಮಂಗಳೂರಿನಲ್ಲಿ ಟೆಲಿಫೋನ್ ಸಂಪರ್ಕ ಬೇಕು ಅಂತೇಳಿ ನಾನು ಅರ್ಜಿ ಸಲ್ಲಿಸಿ ನಾನು 5 ವರ್ಷ ಕಾಯಬೇಕಾಯಿತು ನನ್ನ ಮನೆಗೆ ಟೆಲಿಫೋನ್ ಬರಬೇಕಾದ್ರೆ, ಅರ್ಜಿ ಕೊಟ್ಟು 5 ವರ್ಷ. ಅದಾಗಿ ಮತ್ತೆ ಪರಿಸ್ಥಿತಿ ಸುಧಾರಿಸಿತು ಇಂಟರ್ನೆಟ್ ಬಂದಾಗ ಅಥವಾ ಮೊಬೈಲ್ ಸೇವೆಗಳು ಬಂದಾಗ ಅಂತ ಹೇಳಿದರೆ ಇಲ್ಲ. ಈ ದೇಶದಲ್ಲಿ ಟೆಲಿಕಮ್ಯುನಿಕೇಷನ್ ಸರ್ವಿಸಸ್ಗಳಿಗೆ ಬೆಳೆಯುತ್ತಿದ್ದಂತಹ ಬೇಡಿಕೆಗೆ ಗಮನಿಸಿದಾಗ BSNL ಆ ಬೇಡಿಕೆಯನ್ನು ಪೂರೈಸುವ ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದೇ ಹೊತ್ತಿಗೆ ಭಾರತದಲ್ಲಿ ಲಿಬರಲೈಸೇಷನ್ ಬಂತು. ಮುಕ್ತ ಮಾರುಕಟ್ಟೆಯನ್ನು 1984 ತೆರೆಯಲಾಯಿತು. 1984 ಕೇವಲ 30 ಲಕ್ಷ ಜನರಲ್ಲಿ, ಜನಸಂಖ್ಯೆ ಕೋಟಿಗಟ್ಟಲೆ, ಟೆಲಿಫೋನ್ ಸಂಪರ್ಕ ಇದ್ದದ್ದು ಕೇವಲ 30 ಲಕ್ಷ ಜನರಿಗೆ. ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಮುಕ್ತ ಮಾರುಕಟ್ಟೆ ಬಂತು. ಆ ಮುಕ್ತ ಮಾರುಕಟ್ಟೆ ಬಂದಾಗ ಅದರಲ್ಲಿಯೂ ಸರ್ಕಾರ ಹಲವು ರೀತಿಯಲ್ಲಿ ತನ್ನ ನಿಯಂತ್ರಣವನ್ನು ಇಟ್ಟುಕೊಂಡಿತು. ಒಂದೇ ಸಲ ಅಣೆಕಟ್ಟಿನ ಬಾಗಿಲುಗಳನ್ನು ಬಿಟ್ಟು ನೀರು ಹೊರಬಿಟ್ಟರೆ ಏನಾದೀತು, ಹಾಗೆ ಅಪಾಯ ಆಗಬಾರದು ಅಂತೇಳಿ ನಿಧಾನಕ್ಕೆ ಹೆಚ್ಚೆಚ್ಚಿನ ಸವಲತ್ತುಗಳನ್ನು ಒದಗಿಸ್ತಾ ಬಂತು. ಕೊನೆಗೆ 1995 ಸೆಲ್ಯುಲಾರ್ ಸರ್ವಿಸ್ ಅಂದರೆ ಈ ಮೊಬೈಲ್ ಫೋನ್ಗಳ ಸೇವೆ ಆರಂಭ ಆಯಿತು. 1995 ಶುರು ಮಾಡಿ ಈಗ ಸುಮಾರು 27 ವರ್ಷ ಆಗ್ತಾ ಬಂದಿದೆ. ಪರಿಸ್ಥಿತಿ ಹೇಗೆ ಉಂಟು ಅಂತೇಳಿ ನೋಡಿದರೆ 120 ಕೋಟಿ ಜನರ ಕೈಯಲ್ಲಿ ಇವತ್ತು ಮೊಬೈಲ್ ಫೋನ್ಗಳಿದ್ದಾವೆ. ಒಟ್ಟು ಜನಸಂಖ್ಯೆ 140 ಕೋಟಿ ಅಂತ ಅಂದಾಜು ಮಾಡಲಾಗಿದೆ. 120 ಕೋಟಿ ಜನರ ಕೈಯಲ್ಲಿ ಮೊಬೈಲ್ ಫೋನು ಇರುವಂಥದ್ದು ಏನು ಸಣ್ಣ ಸಾಧನೆ ಅಲ್ಲ. ಇದಕ್ಕೆ ಟೆಲಿಕಾಮ್ ಸಬ್ಸ್ಕ್ರೈಬರ್ ಪೆನೆಟ್ರೇಷನ್ ಎಷ್ಟು, ಪ್ರತಿ 100 ಜನರಲ್ಲಿ ಎಷ್ಟು ಜನರ ಕೈಯಲ್ಲಿ ಟೆಲಿಫೋನ್ ಇದೆ ಅನ್ನುವಂಥ ಒಂದು ಸೂಚಕವನ್ನು ಬಳಸ್ತಾರೆ ಶೇಕಡಾವಾರು ಲೆಕ್ಕದಲ್ಲಿ. ಅಂದರೆ 100ರಲ್ಲಿ 90 ಜನರ ಕೈಯಲ್ಲಿ ಇವತ್ತು ಮೊಬೈಲ್ ಫೋನ್ ಇದೆ ಅಂತ ಹೇಳ್ತಾ ಇದ್ದಾರೆ. 100ರಲ್ಲಿ 100 ಜನರ ಕೈಯಲ್ಲಿಯೂ ಮೊಬೈಲ್ ಫೋನ್ ಇರಬೇಕು, ಯಾಕೆಂದರೆ ಇವತ್ತು ಮೊಬೈಲ್ ಫೋನ್ ಅನ್ನುವಂಥದ್ದು ಇಡೀ ಜಗತ್ತನ್ನೇ ನಮ್ಮ ಮುಷ್ಟಿಯೊಳಗೆ ತರ್ತದೆ ಅಂತ ಹೇಳ್ತಾರೆ. ಇದು 2025 ಆಗಲಿಕ್ಕಿದೆ ಅಂತ ಹೇಳ್ತಾರೆ. ಆ ವಿಶ್ವಾಸ ನಮ್ಮ ಆಡಳಿತ ವರ್ಗಕ್ಕೂ ನಮ್ಮ ಸರ್ಕಾರಕ್ಕೂ ಯಾಕೆ ಇದೆ ಅಂತ ಹೇಳಿದರೆ, ಇತ್ತೀಚೆಗೆ ಈ ಮೊಬೈಲ್ ಫೋನ್ನಲ್ಲಿ 5G ಸರ್ವಿಸ್ ಅದನ್ನು ಒದಗಿಸಲಿಕ್ಕೆ ಟೆಂಡರ್ಗಳನ್ನು ಕರೆದು ಏಲಂನ ಮೂಲಕ ಅತ್ಯಂತ ಜಾಸ್ತಿ ಶುಲ್ಕವನ್ನು ಪಾವತಿಸಿದವರಿಗೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಈ 5G ಸರ್ವಿಸ್ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ಒಂದು ಅದ್ಭುತವೇ ಘಟಿಸಲಿಕ್ಕೆ ಇದೆ ಅಂತೇಳಿ ಹೇಳ್ತಾರೆ. ಯಾಕೆಂದರೆ ಈಗಾಗಲೇ ನಮ್ಮ ದೇಶದಲ್ಲಿ ಈ ಮೊಬೈಲ್ ಸೇವೆ ಅನ್ನುವಂಥದ್ದು, ನಾವು 1 GB ಡೇಟಾ, 2 GB ಡೇಟಾ, 2.5 GB ಡೇಟಾ ಅಂತೇಳಿ ಹೇಳ್ತೇವಲ್ಲ ಒಂದು ದಿವಸಕ್ಕೆ, ಇದು ಜಗತ್ತಿನಲ್ಲೇ ತೀರಾ ಕಡಿಮೆ ಬೆಲೆಗೆ ನಮಗೆ ಸಿಗ್ತಾ ಇದೆ. 5G ಸರ್ವಿಸ್ ಬಂದ ನಂತರ ಅಂದರೆ ಇನ್ನು 3 ವರ್ಷದಲ್ಲಿ ಅದು ಈಗ ಎಷ್ಟು ಅದಕ್ಕೆ ನಮಗೆ ಖರ್ಚು ಬರ್ತಾ ಇದೆ, ಇದರ 10ರಲ್ಲಿ 1 ಪಾಲು ಖರ್ಚಿಗೆ, ಅಂದರೆ 10 ಪಟ್ಟು ಕಡಿಮೆ ವೆಚ್ಚಕ್ಕೆ ನಮಗೆ ಇದೇ ಸವಲತ್ತು ಸಿಗಲಿಕ್ಕಿದೆ ಅಂತೇಳಿ ಹೇಳ್ತಾರೆ. ಅದರ ಜೊತೆಗೆ ಈ 5G ಸೇವೆ ಬರುವುದರ ಮೂಲಕ ಸುಮಾರು 220 ಲಕ್ಷ ಜನರಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ. ನಮ್ಮ ದೇಶದಲ್ಲಿ ಇವತ್ತು 100ರಲ್ಲಿ 40 ಜನ ಯುವಜನರು ಅಂತೇಳಿ ನಾವು ಹೇಳ್ತೇವೆ, ಸಾಧಾರಣ 30 ವರ್ಷಕ್ಕಿಂತ ಸಣ್ಣ ಪ್ರಾಯದವರು. ಅವರೆಲ್ಲರಿಗೂ ಒಂದು ಅವಕಾಶದ ಚಿನ್ನದ ಬಾಗಿಲು ತೆರೀತಾ ಇದೆ. ಅವರು 5G ಸವಲತ್ತನ್ನು ಉಪಯೋಗಿಸಿಕೊಂಡು ಜನಸಾಮಾನ್ಯರಿಗೆ ನೀಡಬಹುದಾದಂಥ ಸೇವೆಗಳನ್ನು ಒದಗಿಸಲಿಕ್ಕೆ ಅವರು ತಯಾರಾದರೆ ಸಾಕು. ಈಗ ನೋಡಿ, ಮನೆ ಮನೆಗೆ ಆಹಾರ ತಲುಪಿಸೋದ್ರಲ್ಲಿ ಅದು ಸ್ವಿಗ್ಗಿ ಇರ್ಬೋದು ಅಥವಾ ಝೊಮ್ಯಾಟೊ ಇರ್ಬೋದು, ಎಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದೆ. ಹಾಗೆ ಈ 5G ಮೂಲಕ ಒದಗಿಸಬಹುದಾದ ಸೇವೆಗಳು ಅದನ್ನು ಹೇಗೆ ಒದಗಿಸುವುದು ಅಂತ ಕಲಿತುಕೊಂಡವರಿಗೆಲ್ಲ ಅತ್ಯುತ್ತಮ ಉದ್ಯೋಗದ ಅವಕಾಶಗಳು ಸಿಗಲಿಕ್ಕಿದ್ದಾವೆ. ಆ ಸೇವೆಗಳು ಯಾವುದಂತ ಹೇಳಿದರೆ ಕೃತಕ ಬುದ್ಧಿಮತ್ತೆ 1, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. 2, ಕೃತಕ ಮಾನವರು ಅಥವಾ ಯಂತ್ರ ಮಾನವರು ಮೂಲಕ ರೋಬೋಟ್ಸ್ ಅಂತ ನಾವು ಏನು ಹೇಳ್ತೇವೆ ಅವುಗಳ ಮೂಲಕ ಒದಗಿಸುವ ಸೇವೆಗಳು. ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಅಂತೇಳಿ ಎಲ್ಲಿಯೂ ಇರುವಂತಹ ಸರ್ವರಿಗೆ ಸಮಾನವಾದಂತಹ ಒಂದು ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ಸೇವೆಗಳನ್ನು ಉಪಯೋಗಿಸುವಂಥದ್ದು. ಇದರ ಜೊತೆಗೆ IoT ಅಂತ ಹೇಳ್ತಾರೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ. ಇದೆಲ್ಲ ಅತ್ಯಂತ ಆಧುನಿಕ ತಂತ್ರಜ್ಞಾನಗಳು. ಇವನ್ನು ಕಲಿತರೆ 5G ನಮಗೆ ಅದ್ಭುತವಾದಂಥ ಅವಕಾಶದ ಬಾಗಿಲುಗಳು ತೆರೀತಾವೆ. ಆಯ್ತು, ಈಗ ನಾನು ಆಗಾಗಲೇ ಹೇಳಿದೆ 120 ಕೋಟಿ ಜನರ ಕೈಯಲ್ಲಿ ಇವತ್ತು ಮೊಬೈಲ್ ಫೋನ್ಗಳಿದ್ದಾವೆ. ಈ ಫೋನು ಸೇವೆಯನ್ನು ಒದಗಿಸಲಿಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಇದ್ದಾವೆ. BSNL 4ನೇ ಸ್ಥಾನದಲ್ಲಿದೆ. ಅದರ ಥರ ಇವತ್ತು ಉಳಿದಿರುವಂತಹ ಬಳಕೆದಾರರ ಸಂಖ್ಯೆ 120 ಮಿಲಿಯ ಮಾತ್ರ. ಮೊದಲನೇ ಸ್ಥಾನದಲ್ಲಿ ರಿಲಯನ್ಸ್ ಜಿಯೋ ಇದೆ, ಸುಮಾರು 390 ಮಿಲಿಯ ಬಳಕೆದಾರರಿಗೆ ಸೇವೆ ಒದಗಿಸ್ತಾ ಇದೆ. 2ನೇ ಸ್ಥಾನದಲ್ಲಿ ಭಾರತೀಯ ಏರ್ಟೆಲ್ ಇದೆ. 3ನೇ ಸ್ಥಾನದಲ್ಲಿ ವೊಡಾಫೋನ್ ಐಡಿಯಾ ಇದೆ. ಈ ಕೆಲವು ಕಂಪನಿಗಳು ಜನರಿಗೆ ಈ ಹ್ಯಾಂಡ್ಸೆಟ್ ಕೈಯಲ್ಲಿ ನಾವು ಹಿಡಿದು ಬಳಸುವಂತಹ ಸಾಧನ, ಅದಕ್ಕೆ ಬೇಡಿಕೆ ನಮ್ಮ ದೇಶದಲ್ಲಿ ಅಗಾಧ ಪ್ರಮಾಣದಲ್ಲಿ ಹೆಚ್ಚಿತು. ಅತಿ ಕಡಿಮೆ ಸಮಯದಲ್ಲಿ ಅಗಾಧ ಪ್ರಮಾಣದಲ್ಲಿ ಅದಕ್ಕಾಗಿ ಇಲ್ಲಿ ಉತ್ಪಾದನಾ ಫೆಸಿಲಿಟಿಯನ್ನು, ಉತ್ಪಾದನೆ ಮಾಡುವಂತಹ ವ್ಯವಸ್ಥೆಯನ್ನು ಸಮೇತ ಕೆಲವು ಕಂಪನಿಗಳು ಶುರು ಮಾಡಿದ್ದಾವೆ. ಉದಾಹರಣೆಗೆ ಒಪ್ಪೋ, ಜಿಯೋಮಿ, ಸ್ಯಾಮ್ಸಂಗ್ ಈ ಕಂಪನಿಗಳು ಅವರ ಹ್ಯಾಂಡ್ಸೆಟ್ಗಳನ್ನು ಭಾರತದಲ್ಲಿ ಪೂರ್ತಿಯಾಗಿ ಉತ್ಪಾದಿಸ್ತಾ ಇದ್ದಾವೆ, ಅಥವಾ ಬಿಡಿಭಾಗಗಳನ್ನು ಬೇರೆ ದೇಶಗಳಿಂದ ತರಿಸಿ, ಚೀನಾ ಇರ್ಬೋದು ಅಥವಾ ಸಿಂಗಾಪುರ್ ಇರ್ಬೋದು, ತರಿಸಿ ಇಲ್ಲಿ ಅದನ್ನು ಒಟ್ಟು ಮಾಡಿ ಹ್ಯಾಂಡ್ಸೆಟ್ಗಳನ್ನು ಮಾರಾಟಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. 2018-19 ಅಂದರೆ ಒಂದು 2 ವರ್ಷದ ಮುಂಚೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂತಹ ಹ್ಯಾಂಡ್ಸೆಟ್ಗಳ ಮೌಲ್ಯ, ಈ ಮೊಬೈಲ್ ಫೋನ್ ಅಂತ ನಾವೇನು ಹೇಳ್ತೀವಿ ಅದರ ಮೌಲ್ಯ 1.8 trillion rupees. 1.8 trillion rupees. ಈ ಟ್ರಿಲಿಯನ್ ಅಂದರೆ ಏನಪ್ಪ, ಅದು ಮಿಲಿಯನ್ ಅಲ್ಲ, ಬಿಲಿಯನ್ ಅಲ್ಲ, ಅದಕ್ಕಿಂತಲೂ ದೊಡ್ಡದು. 1 to 12 ಹಾಕಿದರೆ 1 trillion ನಮಗೆ ಸಿಗ್ತದೆ. ಸುಮಾರು 2 trillionಗೆ ಹತ್ತಿರವಾದಷ್ಟು ಬೆಲೆಯ ಹ್ಯಾಂಡ್ಸೆಟ್ಗಳನ್ನು ಉತ್ಪಾದನೆ ಮಾಡಿದ್ದಾರೆ, ಅದಕ್ಕೆ ಅಷ್ಟು ಬೇಡಿಕೆ ಇದೆ. ಇದರಲ್ಲಿ 112 billion ಮೊತ್ತದ ಮೊಬೈಲ್ ಸೆಟ್ಗಳನ್ನು ರಫ್ತು ಕೂಡ ಮಾಡಿದ್ದಾರೆ. ಅಂದರೆ ನಾವು ನಮ್ಮ ದೇಶಕ್ಕೆ ಎಷ್ಟು ಆಮದು ಮಾಡಿಕೊಳ್ತಾ ಇದ್ದೇವೆ ಅದಕ್ಕಿಂತ ಹೆಚ್ಚಿನ ಮೊತ್ತದ ಮೊಬೈಲ್ ಫೋನ್ಗಳನ್ನು ರಫ್ತು ಮಾಡಿದ್ದು ಮೊದಲನೇದಾಗಿ 2018-19. ಇದೆಲ್ಲ ದೊಡ್ಡ ಸಾಧನೆಗಳು. ಹಾಗಾಗಿ ನಮ್ಮ ದೇಶದಲ್ಲಿ ಇವು ಎಲ್ಲವೂ ಇವತ್ತು ಜನಪ್ರಿಯ ಹ್ಯಾಂಡ್ಸೆಟ್ಗಳಾಗಿ ಉಳಿದಿದ್ದಾವೆ. ಕೇವಲ ಆರು ತಿಂಗಳ ಅವಧಿಯಲ್ಲಿ ಕಳೆದ ವರ್ಷದ ಆರಂಭದಲ್ಲಿ 2021 ಆರಂಭದ 6 ತಿಂಗಳಲ್ಲಿ 700 lakh ಹ್ಯಾಂಡ್ಸೆಟ್ಗಳನ್ನು ಹೊಸತಾಗಿ ಈ ಕಂಪನಿಗಳು ಮಾರಿದ್ದಾವೆ. ನೋಡಿ ಎಷ್ಟು ಅಗಾಧವಾದಂತಹ ಇದು ವ್ಯವಹಾರ ಇದು ಅಂತೇಳಿ. ಹೀಗಾಗಿ ಈ ಮೊಬೈಲ್ ಕ್ಷೇತ್ರದಲ್ಲಿ ಆದಂಥ ಕ್ರಾಂತಿಗೆ ಏನು ಕಾರಣ ಅಂತ ಹೇಳಿದರೆ, ಜನಸಾಮಾನ್ಯರು ಅಥವಾ ಬಳಕೆದಾರರು ಏನನ್ನು ಕೇಳ್ತಾ ಇದ್ರು ಅದನ್ನು ಅವರು ಕೊಟ್ಟರು. ನಮಗೆ ಮೊಬೈಲ್ ಫೋನ್ನಲ್ಲಿ ಒಂದು ಕ್ಯಾಮರಾವನ್ನು ಕೊಡಿ ಅಂದರು. ಅದಕ್ಕೆ ಅದೆಲ್ಲ ಹೇಗೆ ಆಗ್ತದೆ ರೀ, ಕ್ಯಾಮರಾ ಬೇಕಾದ್ರೆ ಬೇರೆ ತಗೊಳ್ಳಿ ಅಂತ ಅವರು ಉಡಾಪೆ ಮಾತಾಡಲಿಲ್ಲ. ಹೌದಾ, ನಿಮಗೆ ಮೊಬೈಲ್ ಫೋನ್ನಲ್ಲಿ ಕ್ಯಾಮರಾ ಬೇಕಾ, ನಾವು ಕೊಡ್ತೇವೆ ಅಂತೇಳಿ ಕೆಲವೇ ತಿಂಗಳುಗಳಲ್ಲಿ ಅದನ್ನು ಕೊಟ್ಟರು. ನಮಗೆ ಅದರಲ್ಲಿ ರೇಡಿಯೋ ಕೇಳಬೇಕಂತ ಹೇಳಿದರು, ಅದನ್ನು ಒದಗಿಸಿದರು. ನಮಗೆ ಅದರಲ್ಲಿ ಗಡಿಯಾರ ಬೇಕಂತ ಹೇಳಿದರು, ಅದನ್ನು ಒದಗಿಸಿದರು. ಅದರಲ್ಲಿ ಇಂಟರ್ನೆಟ್ ನೋಡಬೇಕಂತ ಹೇಳಿದರು, ಅದನ್ನು ಒದಗಿಸಿದರು. ಅದರಲ್ಲಿ ಯಾವುದು ಯೂಟ್ಯೂಬ್ ಇರಲಿ ಅಥವಾ ಸಿನಿಮಾಗಳಿರಲಿ, ಗಂಟೆಗಟ್ಟಲೆ ನೋಡಲಿಕ್ಕೆ ಸಮೇತ ಅವಕಾಶಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಗ್ರಾಹಕರಿಗೆ ಬೇಕಾದ್ದನ್ನು ಬೇಕಾದ ರೀತಿಯಲ್ಲಿ ಬೇಕಾದ ಬೆಲೆಗೆ ಒದಗಿಸಿದ ಕಾರಣ ಇವತ್ತು ಈ ಅಗಾಧವಾದಂತಹ ಮೊಬೈಲ್ ಫೋನ್ಗಳ ಕ್ರಾಂತಿ ಭಾರತದಂತಹ ಒಂದು ಅಭಿವೃದ್ಧಿಶೀಲ ದೇಶದಲ್ಲಿ ಸಮೇತ ಸಾಧ್ಯ ಆಯಿತು. ಇದರಿಂದಾಗಿ ಆಗಿರುವಂತಹ ಬದಲಾವಣೆಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಾವು ಗ್ರಾಮೀಣ ಪ್ರದೇಶಗಳಿಗೆ ಹೋಗಬೇಕು. ನಾವು ಹೆಬ್ಬೆಟ್ಟಿನವರು ಅಂತ ಹೇಳ್ತೇವಲ್ಲ, ಅವರು ಸಮೇತ ಫೋನ್ಗಳನ್ನು ಉಪಯೋಗಿಸುವುದನ್ನು ಮೊಬೈಲ್ ಫೋನ್ನ ಮೂಲಕ ಫ್ಯೂಚರ್ ಮಾರ್ಕೆಟ್ನಲ್ಲಿ ತಾವು ಬೆಳೆಸಿದ ಬೆಳೆಗಳ ಮಾರಾಟವನ್ನು ಮಾಡುವುದನ್ನು ನೋಡಿದರೆ ನಮಗೆ ಮೂಗಿನ ಮೇಲೆ ಬೆರಳು ಇಟ್ಟುಕೊಳ್ಳಲೇಬೇಕಾಗ್ತದೆ. ಬ್ಯಾಂಕಿಂಗ್ ಸೇವೆ ಅನ್ನುವಂಥದ್ದು ಪ್ರತಿಯೊಬ್ಬನಿಗೂ ಅತ್ಯಗತ್ಯವಾದಂತಹ ಒಂದು ಸೇವೆ. ಈ ಬ್ಯಾಂಕಿಂಗ್ ಸೇವೆಯನ್ನು 140 crore ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಪ್ರತಿಯೊಬ್ಬರಿಗೆ ಅಲ್ಲದಿದ್ದರೂ ಪ್ರತಿಯೊಂದು ಕುಟುಂಬಕ್ಕೆ ತಲುಪಿಸುವಲ್ಲಿ ಭಾರತದ ಬ್ಯಾಂಕ್ಗಳು ಸಾಗಿ ಬಂದಂತಹ ದಾರಿ, ಅದು ಒಂದು ಚಾರಿತ್ರಿಕವಾದಂತಹ ಒಂದು ಸಾಧನೆ ಅಂತ ನಾವು ಹೇಳಬಹುದು. ಭಾರತದಲ್ಲಿ ಈ ಬ್ಯಾಂಕಿಂಗ್ ಸೇವೆ ಅನ್ನುವಂಥದ್ದು ಕೇವಲ ಒಂದು ವರ್ಗಕ್ಕೆ, ಅಂದರೆ ಶ್ರೀಮಂತ ವರ್ಗಕ್ಕೆ ಮತ್ತು ಪಟ್ಟಣಗಳಲ್ಲಿ ಮಹಾನಗರಗಳಲ್ಲಿ ಇರುವಂಥ ವರ್ಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಅಂತಹ ಸಂದರ್ಭದಲ್ಲಿ ಜುಲೈ 19, 1969 ಭಾರತದಲ್ಲಿ ಇದ್ದಂತಹ ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿತು ಆಗಿನ ಕೇಂದ್ರ ಸರ್ಕಾರ. ಆ ಹಂತದಲ್ಲಿ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದರು. ಅದಾಗಿ ಗಳಿಸಿದ ಅನುಭವದ ಆಧಾರದಿಂದ ಇನ್ನೂ 6 ಬ್ಯಾಂಕುಗಳನ್ನು 1980 ರಾಷ್ಟ್ರೀಕರಣ ಮಾಡಲಾಯಿತು. ಅಂದರೆ ಇದರಿಂದಾಗಿ ಖಾಸಗಿ ಒಡೆತನದಲ್ಲಿ ಇದ್ದಂತಹ ಬ್ಯಾಂಕುಗಳು ಅವುಗಳು ಸರ್ಕಾರದ ಆಡಳಿತಕ್ಕೆ ಒಳಪಟ್ಟವು, ಅವುಗಳು ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸಲೇಬೇಕಾಯಿತು. ಅದರ ಮುಂಚೆ ಈಗ ಉದಾಹರಣೆಗೆ ಸಣ್ಣ ಸಣ್ಣ ಕೈಗಾರಿಕೆಗಳಿಗಾಗಲಿ ಅಥವಾ ಕೃಷಿಗಾಗಲಿ ಸಾಲಗಳನ್ನು ಬ್ಯಾಂಕುಗಳು ಕೊಡುತ್ತಲೇ ಇರಲಿಲ್ಲ ಅಂತೇಳಿ ಹೇಳಬಹುದು. ಯಾಕೆಂದರೆ ಹಾಗೆ ಕೊಟ್ಟ ಸಾಲ ವಾಪಸ್ ಬರ್ತದೋ ಇಲ್ವೋ ಅನ್ನುವಂಥ ಒಂದು ಆತಂಕದಲ್ಲಿ ಬ್ಯಾಂಕುಗಳೆಲ್ಲ ಇದ್ದವು. ಆದರೆ ರಾಷ್ಟ್ರೀಕರಣದ ನಂತರ ಭಾರತದ ರಿಸರ್ವ್ ಬ್ಯಾಂಕಿನ ಮೂಲಕ ನಿರ್ದೇಶನಗಳನ್ನು ಕೊಡುವ ಮೂಲಕ ಸರ್ಕಾರವು ಇಲ್ಲಿ ಸಾಲದ ಒದಗಣೆಯನ್ನು ಭಾಳ ಸುಲಭವಾಗಿ ಮಾಡಿತು ಮತ್ತು ಬೇಕಾದವರಿಗೆಲ್ಲ ಸಾಲ ಸಿಗುವಂತೆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಈಗ ಅಂದರೆ 2022 ಭಾರತದ ಬ್ಯಾಂಕಿಂಗ್ ಚಿತ್ರಣ ಹೇಗಿದೆ ಅಂತ ಹೇಳಿದರೆ, ಸಾರ್ವಜನಿಕ ರಂಗದ ಬ್ಯಾಂಕುಗಳು 12 ಇದ್ದಾವೆ, ಖಾಸಗಿ ರಂಗದ ಬ್ಯಾಂಕುಗಳು 22 ಇದ್ದಾವೆ. ಅದರ ಜೊತೆಗೆ ನಾವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಂತ ಹೇಳಿ ಏನು ಹೇಳ್ತೇವೆ ಅವು 56 ಇದ್ದಾವೆ. ಆರಂಭದಲ್ಲಿ 190 ಜಾಸ್ತಿ ಗ್ರಾಮೀಣ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಇದ್ದದ್ದನ್ನು ಒಂದಕ್ಕೆ ಇನ್ನೊಂದನ್ನು ಸೇರಿಸಿಕೊಂಡು ಬಂದು ಈಗ ಕೇವಲ 56 ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ. ಇದರ ಜೊತೆಗೆ 46 ವಿದೇಶಿ ಬ್ಯಾಂಕುಗಳು ನಮ್ಮ ದೇಶದಲ್ಲಿ ಇದ್ದಾವೆ ಅನ್ನುವಂಥದ್ದು ಬಹಳ ವಿಶೇಷವಾದದ್ದು. ಇದು ಅಲ್ಲದೆ 1485 ಪಟ್ಟಣ ಸಹಕಾರಿ ಬ್ಯಾಂಕುಗಳಿದ್ದಾವೆ. ಈ ಪಟ್ಟಣ ಸಹಕಾರಿ ಬ್ಯಾಂಕುಗಳು ದೊಡ್ಡ ಮಟ್ಟದ ವ್ಯವಹಾರ ಮಾಡ್ತಾ ಇದ್ದಾವೆ. ಪಟ್ಟಣದ ಮಧ್ಯಮ ವರ್ಗದ ಜನರಿಗೆ ಹಾಗೂ ಬಡ ಜನರಿಗೆ ಅವುಗಳು ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸ್ತಾ ಇದ್ದಾವೆ. ಆದರೆ ಇವುಗಳಲ್ಲಿ ವ್ಯವಹಾರ ಮಾಡುವುದಕ್ಕಿಂತ ಮುಂಚೆ ಗ್ರಾಹಕರು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಪಟ್ಟಣ ಸಹಕಾರಿ ಬ್ಯಾಂಕುಗಳ ಆಡಳಿತವನ್ನು ಯಾರು ನಡೆಸ್ತಾ ಇದ್ದಾರೆ, ಅದರ ಮುಂಚಿನ ವರ್ಷಗಳ ಪರ್ಫಾರ್ಮೆನ್ಸ್ ಅಥವಾ ಕಾರ್ಯದಕ್ಷತೆ ಹೇಗಿದೆ ಅನ್ನೋದನ್ನು ಗಮನಿಸಿ ಅದರ ಜೊತೆ ವ್ಯವಹಾರ ಮಾಡುವಂಥದ್ದು ಒಳ್ಳೆಯದು. ಯಾಕೆಂಥೇಳಿದರೆ ಕಳೆದ 10 ವರ್ಷದ ಚರಿತ್ರೆಯನ್ನು ನೀವು ತೆಗೆದರೆ ಹಲವಾರು ಪಟ್ಟಣ ಸಹಕಾರಿ ಬ್ಯಾಂಕುಗಳು ದಿವಾಳಿಯಾಗಿದ್ದಾವೆ. ಕೆಲವು ಪಟ್ಟಣ ಸಹಕಾರಿ ಬ್ಯಾಂಕುಗಳನ್ನು ವ್ಯವಹಾರ ಮಾಡಬಾರದು ಅಂಥೇಳಿ ರಿಸರ್ವ್ ಬ್ಯಾಂಕೇ ನಿಷೇಧಿಸಿದೆ. ಆದ್ದರಿಂದಾಗಿ ಈ ಎಚ್ಚರಿಕೆ ಅಗತ್ಯ ಆಗ್ತದೆ. ಇದು ಅಲ್ಲದೆ ಭಾರತದಲ್ಲಿ 96,000 ಗ್ರಾಮೀಣ ಸಹಕಾರಿ ಬ್ಯಾಂಕುಗಳಿದ್ದಾವೆ. ಈ ಗ್ರಾಮೀಣ ಸಹಕಾರಿ ಬ್ಯಾಂಕುಗಳು ಜಿಲ್ಲಾ ಮಟ್ಟದ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ಆಶ್ರಯದಲ್ಲಿ ಅವುಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ. ಇವುಗಳು ಕೋಟಿಗಟ್ಟಲೆ ರೈತರಿಗೆ ಹಾಗೂ ಗ್ರಾಮೀಣ ಜನರಿಗೆ ಸಾಲ ಸವಲತ್ತನ್ನು ಹಾಗೂ ಠೇವಣಿ ಇಡುವ ಅವಕಾಶವನ್ನು ಗ್ರಾಮೀಣ ಪ್ರದೇಶದಲ್ಲಿ ಒದಗಿಸಿದ್ದಾವೆ. ಆದರೆ ಇಲ್ಲೂ ಸಮೇತ ದಕ್ಷತೆಯ ದೃಷ್ಟಿಯಿಂದ ಹೇಳುವುದಿದ್ರೆ, ಆರ್ಥಿಕ ನಿಯಂತ್ರಣದ ದೃಷ್ಟಿಯಿಂದ ಹೇಳುವುದಿದ್ರೆ ಬಹಳಷ್ಟು ಸುಧಾರಣೆಗಳು ಆಗಬೇಕಾಗಿದೆ. ಯಾಕಂಥೇಳಿದರೆ ಇಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಅಂತೇಳಿದರೆ, ಒಬ್ಬ ರೈತ 1 ಲಕ್ಷದ ಸಾಲವನ್ನು ಪಡೆದಿದ್ದರೆ 1-2-3 ದಿವಸಕ್ಕೆ ಆ ಸಾಲವನ್ನು ಮರುಪಾವತಿ ಮಾಡಿದ ಹಾಗೆ ತೋರಿಸಿಕೊಂಡು, ಅಂದರೆ ಬೇರೆ ಯಾವುದೋ ಮೂಲದಿಂದ ಹಣವನ್ನು ತಂದು ಸಾಲವನ್ನು ಹಿಂತಿರುಗಿಸಿದ ಹಾಗೆ ನೋಡಿ ಪುನಃ ಅವನು ಅದೇ 1 ಲಕ್ಷ ರೂಪಾಯಿ ಸಾಲವನ್ನು ಅವನು ಪಡೆದುಕೊಳ್ತಾನೆ. ಲೆಕ್ಕಪತ್ರದ ದೃಷ್ಟಿಯಿಂದ ಸಾಲ ವಾಪಸ್ ಬಂದಿದೆ, ಆದರೆ ನಿಜವಾಗಿ ರೈತನ ಆರ್ಥಿಕ ಸ್ಥಿತಿ ಸುಧಾರಿಸಿದೆಯೇ ಇಲ್ಲೋ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತದೆ. ಈ ಎಲ್ಲ ಬ್ಯಾಂಕಿಂಗ್ ಔಟ್ಲೆಟ್ ಅಥವಾ ಬ್ಯಾಂಕ್ ಸೇವೆಗಳನ್ನು ಒದಗಿಸುವಂತಹ ಕಚೇರಿಗಳ ಅಲ್ಲದೆ ಮನುಷ್ಯನೇ ಇಲ್ಲದೆ ಬ್ಯಾಂಕಿಂಗ್ ಸೇವೆಯನ್ನು ಒದಗಿಸುವಂತಹ ಕಚೇರಿಗಳು, ಅಂದರೆ ಅವುಗಳಿಗೆ ATM ಅಂತೇಳಿ ನಾವು ಹೇಳ್ತೇವೆ, ಆಟೋಮ್ಯಾಟಿಕ್ ಟೆಲ್ಲರ್ ಮೆಷಿನ್ಗಳಂತೇಳಿ, ATM ಎಷ್ಟು ಇದ್ದಾವೆ ಅಂತೇಳಿದರೆ 213,000 ATMಗಳಿದ್ದಾವೆ. ಇದರಿಂದಾಗಿ ಇವತ್ತು ATMಗಳಲ್ಲಿ ಹಣವನ್ನು ಪಾವತಿ ಮಾಡುವಂಥದ್ದು, ಹಣವನ್ನು ವಾಪಸ್ ಪಡೆಯುವಂಥದ್ದು, ಪಾಸ್ ಪುಸ್ತಕಗಳನ್ನು ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು, ಅದರ ಜೊತೆಗೆ ಖಾತೆಯಲ್ಲಿ ಎಷ್ಟು ಹಣ ಇದೆ ಅಂತ ತಿಳಿದುಕೊಳ್ಳುವಂಥದ್ದು, ಮತ್ತು ಬೇರೆ ಕೆಲವು ಅದು ಮೊಬೈಲ್ ರೀಚಾರ್ಜ್ ಇರ್ಬೋದು ಅಥವಾ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಪಾವತಿ ಮಾಡುವುದು ಇರ್ಬೋದು, ಅದನ್ನು ಸಮೇತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಹಲವು ನಮೂನೆಯ ಸೇವೆಗಳನ್ನು ATMಗಳ ಮೂಲಕ ಮನುಷ್ಯನ ಮಧ್ಯಪ್ರವೇಶ ಇಲ್ಲದೆ ಪಡೀಲಿಕ್ಕೆ ಸಾಮಾನ್ಯ ಜನರಿಗೂ ಸಾಧ್ಯ ಆಗಿದೆ. ಈಗ ಕಳೆದ ಆರ್ಥಿಕ ವರ್ಷದ ಕೊನೆಗೆ 2021 ಮಾರ್ಚ್ ಕೊನೆಗೆ ಈ ಎಲ್ಲ ಬ್ಯಾಂಕುಗಳದ್ದು, ನಾನು ಈಗಾಗಲೇ ಪಟ್ಟಿ ಮಾಡಿದಂಥ ಎಲ್ಲ ಬ್ಯಾಂಕುಗಳ ಸೊತ್ತು ಎಷ್ಟಿತ್ತು, ಅದು ಅಗಾಧವಾದಂಥದ್ದು. ಅದು US $2.5 trillion ಆಗಿತ್ತು. US $2.5 trillion. ಈ ಟ್ರಿಲಿಯನ್ ಅಂದರೆ ಏನಂತೇಳಿದರೆ, 1 ಬರೆದು 12 0 ಹಾಕಿದರೆ ನಿಮಗೆ 1 trillion ಆಗ್ತದೆ. ಇದು 2.5 trillion ಆಗಿತ್ತು. ಅಷ್ಟು ಅಗಾಧವಾದಂತಹ ದೇಶದ ಸಂಪತ್ತು ಈ ಬ್ಯಾಂಕುಗಳಲ್ಲಿ ಕ್ರೋಢೀಕರಣ ಆಗಿದೆ. ಅದರಿಂದ ಸಾಲವನ್ನು ಕೊಟ್ಟು ದೇಶದ ಆರ್ಥಿಕ ಮುನ್ನಡೆಗೆ ಭಾಳ ಸಹಾಯ ಆಗ್ತಾ ಇದೆ. ಈ ಕಳೆದ ರಾಷ್ಟ್ರೀಕರಣದ ನಂತರದ ಬ್ಯಾಂಕುಗಳ ಬೆಳವಣಿಗೆಯನ್ನು ಗಮನಿಸಿದರೆ, ಒಂದನೇದಾಗಿ ಬ್ಯಾಂಕುಗಳ ಬ್ರಾಂಚ್ಗಳ ಸಂಖ್ಯೆಯಲ್ಲಿ ಭಾಳ ವೇಗವಾಗಿ ಹೆಚ್ಚಳ ಆಯಿತು. ಎರಡನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾಂಕ್ಗಳ ಶಾಖೆಗಳನ್ನು ತೆರೆಯುವುದು ಜಾಸ್ತಿ ಆಯಿತು. ಅದಕ್ಕಿಂತ ಮುಂಚೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳ ಕಡಿಮೆ ಬ್ಯಾಂಕು ಶಾಖೆಗಳು ಇದ್ದದ್ದು, ಈಗ ಬೇಕಾದಷ್ಟು ಬ್ಯಾಂಕ್ ಬ್ರಾಂಚ್ಗಳು ಗ್ರಾಮೀಣ ಪ್ರದೇಶಗಳಲ್ಲಿಯೂ ಇದ್ದಾವೆ. ಇದು ಎರಡರ ಜೊತೆಗೆ ಈ ATMಗಳು ಈಗ ಕಳೆದ 15 ವರ್ಷಗಳಿಂದ ಎಲ್ಲಿ ಜನಸಂದಣಿ ಜಾಸ್ತಿ ಇದೆ ಅಲ್ಲಿ ಎಲ್ಲ ಇರುವ ಕಾರಣ ಬ್ಯಾಂಕ್ ಸೇವೆಗಳನ್ನು ಪಡೆಯುವಂಥದ್ದು ಇವತ್ತು ಜನಸಾಮಾನ್ಯರಿಗೆ ಸಮೇತ ಬಹಳ ಅನುಕೂಲ ಆಗಿದೆ. ಆದರೆ ಒಂದು ಮಾತನ್ನು ನಾವು ನೆನಪಿಟ್ಟುಕೊಡಬೇಕು, ಬ್ಯಾಂಕ್ಗಳಲ್ಲಿ ಇಂತಹ ಅಗಾಧ ಸಂಖ್ಯೆಯ ಜನರಿಗೆ ವಿವಿಧ ನಮೂನೆಯ ಸೇವೆಗಳನ್ನು ಕೊಡಲಿಕ್ಕೆ ಕಂಪ್ಯೂಟರ್ಗಳು ಅಗತ್ಯ ಆಗಿತ್ತು. ಆದರೆ ಕಂಪ್ಯೂಟರೈಸೇಷನ್ ಮಾಡಿದರೆ ಜನರಿಗೆ ಉದ್ಯೋಗಾವಕಾಶ ಕಡಿಮೆ ಆಗ್ತದೆ ಅಂಥೇಳಿ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಇಲ್ಲಸಲ್ಲದ ಅಡೆತಡೆಗಳನ್ನು ಒಡ್ಡಿದ್ದರಿಂದಾಗಿ ಬ್ಯಾಂಕ್ಗಳಲ್ಲಿ ಕಂಪ್ಯೂಟರೈಸೇಷನು ಬಹಳ ನಿಧಾನವಾಗಿ ನಡೀತಾ ಬಂತು. ಹೀಗೆ ನಿಧಾನವಾಗಿ ನಡೆದುಕೊಂಡು ಬಂದ ಕಾರಣ ಭಾರತದಲ್ಲಿರುವಂಥ ಒಟ್ಟು ಕುಟುಂಬಗಳಲ್ಲಿ, ದೊಡ್ಡ ಪ್ರಮಾಣದ ಕುಟುಂಬಗಳಲ್ಲಿ ಒಂದು ಬ್ಯಾಂಕ್ ಖಾತೆ ಸಮೇತ ಇರಲಿಲ್ಲ. ಈಗ ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇರುವಂಥ ಕೇಂದ್ರ ಸರ್ಕಾರ ಈ ಪರಿಸ್ಥಿತಿಯನ್ನು ಬದಲಾಯಿಸಬೇಕಂಥೇಳಿ ಒಂದು ದೊಡ್ಡ ನಿರ್ದೇಶನವನ್ನು ಕೊಟ್ಟಿತು. ಅದು ಏನಂಥೇಳಿದರೆ, 6 ತಿಂಗಳ ಒಳಗೆ ಈ ನಮ್ಮ ಭಾರತ ದೇಶದ ಪ್ರತಿ ಒಂದು ಕುಟುಂಬದಲ್ಲಿ ಕೊನೆ ಪಕ್ಷ ಒಂದು ಬ್ಯಾಂಕ್ ಅಕೌಂಟ್ ಆದರೂ ಆಗಿರಬೇಕು ಅಂತೇಳಿ ನಿರ್ದೇಶನವನ್ನು ಕೊಟ್ಟರು. ಈ ನಿರ್ದೇಶನವನ್ನು ಕೊಟ್ಟ ಕಾರಣ ಕೇವಲ 6 ತಿಂಗಳಲ್ಲಿ ಸುಮಾರು 20 ಕೋಟಿ ಹೊಸ ಬ್ಯಾಂಕ್ ಅಕೌಂಟ್ಗಳನ್ನು ತೆರೆದು ಈ ದೇಶದ ಪ್ರತಿ ಒಂದು ಕುಟುಂಬಕ್ಕೆ ಸಮೇತ ಕನಿಷ್ಠ ಪಕ್ಷ ಒಂದು ಬ್ಯಾಂಕ್ ಅಕೌಂಟ್ ಇರುವಂಥದ್ದು ಅದು ಒಂದು ವಾಸ್ತವ ಆಗಿ ಹೋಯಿತು. ಈ ಅಕೌಂಟ್ಗಳ ಬಗ್ಗೆ ಆರಂಭದಲ್ಲಿ ಬಹಳ ಋಣಾತ್ಮಕವಾಗಿ ಟೀಕೆಗಳನ್ನು ಮಾಡಿದವರು ಈಗ ಬಾಯಿ ಮುಚ್ಚಿಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ಈ ಜನಸಾಮಾನ್ಯರ ಖಾತೆ, ಅದನ್ನು ಜನಧನ್ ಖಾತೆ ಅಂತೇಳಿ ಹೇಳ್ತಾರೆ, ಅದಕ್ಕೆ ಹೆಸರು, ಆ ಜನಧನ್ ಖಾತೆಗಳಲ್ಲಿ 45 ಕೋಟಿ 60 ಲಕ್ಷ ಜನಧನ್ ಖಾತೆಗಳಿದ್ದಾವೆ. ಈ 45 ಕೋಟಿ 60 ಲಕ್ಷ ಖಾತೆಗಳಲ್ಲಿ 1.68 ಟ್ರಿಲಿಯನ್ ರೂಪಾಯಿ ಠೇವಣಿ ಇದೆ. ಇದು ಒಂದು ಅಗಾಧವಾದಂಥ ಮೊತ್ತ, ಬಡ ಜನರ ಮೊತ್ತ, ಉಳಿತಾಯದ ಮೊತ್ತ ಇದು. ಇರಲಿ, ಇನ್ನು ಇತ್ತೀಚೆಗೆ ಆದಂತಹ ಒಂದು ಬೆಳವಣಿಗೆ ಈ ಬ್ಯಾಂಕಿಂಗ್ ರಂಗದಲ್ಲಿ ಏನಂತ ಹೇಳಿದರೆ, ಅಥವಾ ಆರ್ಥಿಕ ಸೇವೆಗಳ ರಂಗದಲ್ಲಿ ಏನಂತ ಹೇಳಿದರೆ, UPI ಪೇಮೆಂಟ್ಸ್ ಅಂತೇಳಿ, ಅಲ್ಲಿಯವರೆಗೆ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಅಥವಾ ಡೆಬಿಟ್ ಕಾರ್ಡ್ಗಳ ಮೂಲಕ ವ್ಯವಹಾರ ಮಾಡಬೇಕಾದ್ರೆ, ಅಥವಾ ಒಂದು ಮೊಬೈಲ್ನಿಂದ ಇನ್ನೊಂದು ಮೊಬೈಲ್ ಫೋನಿಗೆ ಹಣವನ್ನು ವರ್ಗಾವಣೆ ಮಾಡಬೇಕಾದ್ರೆ, ನಾವು ವಿದೇಶಿ ಕಂಪನಿಗಳ ಸೇವೆಯ ಸಹಾಯವನ್ನೇ ಪಡೆಯಬಹುದಾಗಿ ಬೇಕಾಗಿತ್ತು. ಅದು ವೀಸಾ ಕಾರ್ಡ್ ಆಗಿರ್ಬೋದು ಅಥವಾ ಮಾಸ್ಟರ್ ಕಾರ್ಡ್ ಆಗಿರ್ಬೋದು. ಕೊನೆಗೆ ನಮ್ಮ ಭಾರತ ಸರ್ಕಾರ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ UPI ಅನ್ನುವ ಒಂದು ಸೇವೆಯನ್ನು ಆರಂಭಿಸಿದ್ದರಿಂದಾಗಿ ಈಗ ಹೆಚ್ಚೆಚ್ಚು ಜನರು ನಮ್ಮ ದೇಶದಲ್ಲಿ ಈ UPI ಸೇವೆಯನ್ನು ಹೆಚ್ಚಿನ ಬ್ಯಾಂಕಿನ ಟ್ರಾನ್ಸಾಕ್ಷನ್ಗಳಿಗಾಗಿ, ವಹಿವಾಟುಗಳಿಗಾಗಿ ಉಪಯೋಗಿಸ್ತಾ ಇದ್ದಾರೆ. ಒಂದೇ ತಿಂಗಳಲ್ಲಿ, ಪುನಃ ಹೇಳ್ತೇನೆ, ಒಂದೇ ತಿಂಗಳಲ್ಲಿ, ಮೇ ತಿಂಗಳಲ್ಲಿ, ಈ ವರ್ಷದ ಮೇ ತಿಂಗಳಲ್ಲಿ ಈ UPI ಮೂಲಕ ಆಗಿರುವಂತಹ ಬ್ಯಾಂಕಿಂಗ್ ವಹಿವಾಟುಗಳ ಟ್ರಾನ್ಸಾಕ್ಷನ್ಗಳ ಸಂಖ್ಯೆ ಎಷ್ಟಂತ ಹೇಳಿದರೆ 6 ಬಿಲಿಯನ್. 1 ಬಿಲಿಯನ್ ಅಂದರೆ ಎಷ್ಟಪ್ಪ ಅಂತ ನೀವು ಕೇಳಿದರೆ, 1 ಬರೆದು 9 0 ಹಾಕಿದರೆ ಅದು 1 ಬಿಲಿಯನ್ ಆಗ್ತದೆ. ಇಷ್ಟು ಅಗಾಧ ಸಂಖ್ಯೆಯ ಸೇವೆಯನ್ನು ಮಾಡಿದ್ದು ಇದು ಒಂದು ಜಗತ್ತಿನಲ್ಲಿಯೇ ಒಂದು ದಾಖಲೆಯಾಗಿದೆ. ಇದರಲ್ಲಿ ಇದ್ದಂತಹ ಹಣದ ಮೊತ್ತ, ಈ 6 ಬಿಲಿಯನ್ ಬ್ಯಾಂಕಿಂಗ್ ವಹಿವಾಟುಗಳಲ್ಲಿ ಅಡಕಾದಂತಹ ಹಣದ ಮೊತ್ತ ಎಷ್ಟಂತ ಹೇಳಿದರೆ 10 ಟ್ರಿಲಿಯನ್ ರೂಪಾಯಿಗಳು. ಇದು ಬಹಳ ಅಗಾಧವಾದದ್ದು ಅಂತೇಳಿ ನಾವು ಸಂತೋಷ ಪಡ್ತಾ ಇರುವಾಗಲೇ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇಡೀ ಜಗತ್ತಿನಲ್ಲಿ ಇಂತಹ ಅವರವರೇ ಬ್ಯಾಂಕ್ ಗ್ರಾಹಕರು ತಮ್ಮ ಪಾಡಿಗೆ ತಾವೇ ಮಾಡಿಕೊಳ್ಳುವಂಥ ವ್ಯವಹಾರಗಳ ಒಟ್ಟು ವ್ಯವಹಾರಗಳನ್ನು ಗಮನಿಸಿದರೆ, ಈ ಅಗಾಧ ಸಂಖ್ಯೆ ವ್ಯವಹಾರ ಕೂಡ ಅದರ ಕೇವಲ 2% ಅಂದರೆ 100ರಲ್ಲಿ 2 ಮಾತ್ರ. ಅಂದರೆ ಇನ್ನಷ್ಟು ಹೆಚ್ಚು ಜನರು ಈ ಸೇವೆಗಳನ್ನು ಉಪಯೋಗಿಸುವ ಮೂಲಕ ಬ್ಯಾಂಕಿಗೆ ಹೋಗುವುದನ್ನು ಕಡಿಮೆ ಮಾಡಬಹುದು, ಅಥವಾ ಬ್ಯಾಂಕಿನ ಬ್ರಾಂಚ್ಗಳ ಸಿಬ್ಬಂದಿಯ ಮೇಲೆ ಬೀಳುವಂಥ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಅಗಾಧವಾದಂಥ ಅವಕಾಶ ಇದೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಅತಿ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಹೇಳಬೇಕಾಗ್ತದೆ. ಇದು 21,000 ಬ್ರಾಂಚ್ಗಳನ್ನು ಹೊಂದಿರುವಂತಹ, ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಬ್ಯಾಂಕ್ ಬ್ರಾಂಚ್ಗಳನ್ನು ಹೊಂದಿರುವಂತಹ ಬ್ಯಾಂಕು. ಇದರದ್ದು ಎಷ್ಟು ಬ್ರಾಂಚ್ಗಳಿದ್ದಾವೆಯೋ ಅಷ್ಟೇ, ಅಂದರೆ 21,000 ATM ಕೂಡ ಸೇವೆಗಳನ್ನು ಒದಗಿಸ್ತಾ ಇದ್ದಾವೆ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಪ್ರಧಾನ ಕಚೇರಿಯನ್ನು ಮುಂಬೈಯಲ್ಲಿ ಹೊಂದಿರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಎಲ್ಲ ಬ್ಯಾಂಕ್ಗಳ ಠೇವಣಿ ಮತ್ತು ಸಾಲ ಎಷ್ಟು ಅಂತ ನಾವು ನೋಡಿದರೆ ಅದರ 20% ಇದು ಒಂದೇ ಬ್ಯಾಂಕ್ ಹೊಂದಿದೆ. 2017 6 ಬ್ಯಾಂಕ್ಗಳು ಈ ಬ್ಯಾಂಕ್ಗಳ ಜೊತೆ ಸೇರಿಕೊಂಡವು. ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಬಿಕಾನೇರ್ ಆ್ಯಂಡ್ ಜಯಪುರ್, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್ ಮತ್ತು ಭಾರತ್ ಮಹಿಳಾ ಬ್ಯಾಂಕ್. ಇವೆಲ್ಲವೂ ಸ್ಟೇಟ್ ಬ್ಯಾಂಕ್ನ ಜೊತೆ ಸೇರಿಕೊಂಡ ಕಾರಣ ಒಂದೇ ಏಟಿಗೆ ಸ್ಟೇಟ್ ಬ್ಯಾಂಕ್ನ ವಹಿವಾಟು ಹಲವು ಪಟ್ಟು ಜಾಸ್ತಿ ಆಯಿತು. ಹಿಂದೆ ತಿರುಗಿ ನೋಡಿದಾಗ ನಮ್ಮ ದೇಶದ ಬ್ಯಾಂಕಿಂಗ್ ರಂಗದಲ್ಲಿ ಆಗಿರುವಂತಹ ಬದಲಾವಣೆಗಳು ಹಾಗೂ ಪ್ರಗತಿ ಅದು ಅಗಾಧವಾದದ್ದು. ನಮ್ಮ ಭೂಮಿ ಬಹಳ ವಿಶಾಲವಾದದ್ದು. 3-4 ಕೋಣೆಗಳ ಮನೆಗಳಲ್ಲಿ ವಾಸ ಮಾಡ್ತಾ ಇರುವಂತಹ ನಮಗೆ ಈ ಭೂಮಿ ಎಷ್ಟು ವಿಶಾಲವಾದದ್ದು ಅಂತ ಕಲ್ಪನೆ ಮಾಡುವುದು ಸಮೇತ ಕಷ್ಟ. ಈ ಭೂಮಿಯ ವಾತಾವರಣವನ್ನು ಬಿಟ್ಟು ಆಚೆಗೆ ಹೋದರೆ ಇರುವಂಥದ್ದೆಲ್ಲ ಬಾಹ್ಯಾಕಾಶ, ಹೊರಗಿನ ಅಗಾಧವಾದಂಥ ಆಕಾಶ. ಈ ಆಕಾಶದಲ್ಲಿ ಇವತ್ತು ಸಂಶೋಧನೆಗಳನ್ನು ಮಾಡುವಂಥದ್ದು ಅಗತ್ಯ ಆಗಿದೆ, ಅದಕ್ಕಾಗಿ ಪೈಪೋಟಿ ಸಮೇತ ಇದೆ ಅಂತೇಳಿ ನಾವು ಹೇಳಬಹುದು. ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಬಡ ದೇಶ ಅಂತೇಳಿ ಅನ್ನಿಸಿಕೊಂಡಂಥ ದೇಶ ಈ ಒಂದು ಆದಿ ಅಂತ್ಯವೇ ಇಲ್ಲದಂತಹ ಬಾಹ್ಯಾಕಾಶದಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸ್ತಾ ಇದೆ ಅನ್ನುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬಹುದಾದಂಥ ವಿಷಯ. ಇದೆಲ್ಲ ಶುರುವಾದದ್ದು 1960, ಸಾಧಾರಣ 60 ವರ್ಷಗಳ ಮುಂಚೆ. ಆಗ ಕೇಂದ್ರ ಸರ್ಕಾರದ ಅಣು ಶಕ್ತಿ ಇಲಾಖೆ ಅವರು ಒಂದು ಸಮಿತಿಯನ್ನು ರಚನೆ ಮಾಡಿದರು, ಇನ್ಕೋಸ್ಪಾರ್ ಅಂತೇಳಿ, ಅಂದರೆ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅಂತ. ಮುಂದೆ ಇಸ್ರೋ ಅನ್ನುವ ಸಂಸ್ಥೆಯನ್ನು ಸ್ಥಾಪಿಸಿದರು, ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತೇಳಿ. ಈ ಇಸ್ರೋ ಸಂಸ್ಥೆ ಇವತ್ತು ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನೆಗಳಿಗೂ ಸಾಹಸಗಳಿಗೂ ಅದನ್ನು ಮುನ್ನಡೆಸುವಂತಹ ಸಂಸ್ಥೆಯಾಗಿ ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತಾ ಇದೆ. ಉದಾಹರಣೆಗೆ 2008 ಇಸ್ರೋದ ಪೋಲಾರ್ ರಾಕೆಟ್ PSLV ಅಂತೇಳಿ ಹೇಳ್ತಾರೆ, PSLV C9 ಅನ್ನುವಂತಹ ಒಂದು ಯಾನ ಒಂದೇ ಜಿಗಿತದಲ್ಲಿ 10 ಉಪಗ್ರಹಗಳನ್ನು ಬಾಹ್ಯಾಕಾಶದ ಕಕ್ಷೆಗೆ ಏರಿಸಿತು. ಇದೊಂದು ಜಾಗತಿಕ ದಾಖಲೆಯಾಗಿತ್ತು. ಅದಾಗಿ 2017 ಇಸ್ರೋದ ಸಾಧನೆಯಂತೂ ಇಡೀ ಜಗತ್ತೇ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ಮಾಡಿತು. ಯಾಕಂತ ಹೇಳಿದ್ರೆ ಇಸ್ರೋದ ರಾಕೆಟ್ ಒಂದೇ ಜಿಗಿತದಲ್ಲಿ ಕೇವಲ 18 104 ಕೃತಕ ಉಪಗ್ರಹಗಳನ್ನು ಬಾಹ್ಯಾಕಾಶದ ಕಕ್ಷೆಗೆ ಏರಿಸಿತು. ಇದೊಂದು ಅದ್ಭುತವಾದಂತಹ ಸಾಧನೆ. ಇಂತಹ ಸಾಧನೆ ಮಾಡ್ತಾ ಇರುವಂತಹ ಇಸ್ರೋ ತನ್ನ ಮೊದಲನೆಯ ಕೃತಕ ಉಪಗ್ರಹವನ್ನ, ಅದರ ಹೆಸರು ರೋಹಿಣಿ 1, ಶ್ರೀಹರಿಕೋಟಾ ಅನ್ನುವ ದ್ವೀಪದ ರಾಕೆಟ್ ಉಡ್ಡಯನ ಕೇಂದ್ರದಿಂದ ಉಡ್ಡಯನ ಮಾಡಿದ್ದು 1980. ಆಗೋ ಹೊತ್ತಿಗೆ ನಮ್ಮ ದೇಶದ ಬಾಹ್ಯಾಕಾಶ ಸಂಶೋಧನೆಯ ಪಿತೃ ಅಂತ ಹೇಳುವಂತಹ ವಿಕ್ರಮ್ ಸಾರಾಭಾಯಿ ಅವರು ಸತೀಶ್ ಧವನ್ ಅವರ ಜೊತೆ ಸೇರಿ ಇಡೀ ನಮ್ಮ ಬಾಹ್ಯಾಕಾಶ ಸಂಶೋಧನೆ ಯೋಜನೆಗೆ ಅಡಿಗಲ್ಲನ್ನು ಹಾಕಿದರು. ವಿಕ್ರಮ್ ಸಾರಾಭಾಯಿ ಅವರು 30 ಡಿಸೆಂಬರ್ 2021 ನಮ್ಮನ್ನು ಅಗಲಿದ್ದು ದೊಡ್ಡ ನಷ್ಟ. ಆದರೆ ಅಷ್ಟೊತ್ತಿಗಾಗಲೇ ಅವರು ವಿಜ್ಞಾನಿಗಳ ತಂಡವನ್ನೇ ಇಸ್ರೋದಲ್ಲಿ ಕಟ್ಟಿದರು. ಆ ವಿಜ್ಞಾನಿಗಳ ತಂಡ ಒಂದಾದ ಮೇಲೆ ಒಂದರಂತೆ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಏರಿಸ್ತಾ ಬಂದಿದೆ. 1992 ಅಂದರೆ ಮೊದಲನೆಯ ಕೃತಕ ಉಪಗ್ರಹ ರೋಹಿಣಿ 1 ಹಾರಿಸಿ 12 ನಂತರ ASLV ಅನ್ನುವ ರಾಕೆಟ್ನ ಬಹಳ ಯಶಸ್ವಿಯಾಗಿ ಅವರು ಉಡ್ಡಯನ ಮಾಡಿದರು. ASLV ಅಂತ ಹೇಳಿದರೆ ಆಗುಮೆಂಟೆಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಕೃತಕ ಉಪಗ್ರಹಗಳನ್ನು ಆಕಾಶಕ್ಕೆ ಹಾರಿಸಲಿಕ್ಕೆ ಬೇಕಾಗಿ ಹೆಚ್ಚಿನ ತಾಕತ್ತಿನ ರಾಕೆಟನ್ನು ಅವರು ನಿರ್ಮಾಣ ಮಾಡಿದರು. ಅದು 150 ತೂಕದ ಉಪಗ್ರಹಗಳನ್ನು ಆಕಾಶಕ್ಕೆ ಹಾರಿಸಲಿಕ್ಕೆ ಅದು ಸಾಧ್ಯ ಆಗುವಂಥ ಸಾಮರ್ಥ್ಯ ಅದಕ್ಕೆ ಇತ್ತು. ಅದಾಗಿ 2 PSLV IRS-P2 ಅನ್ನುವ ಉಪಗ್ರಹವನ್ನು ಯಶಸ್ವಿಯಾಗಿ ಉಡ್ಡಯನ ಮಾಡಿತು. ಆಮೇಲೆ 1999 ವಿದೇಶಗಳ ಉಪಗ್ರಹಗಳನ್ನು ಕೂಡ ಶುಲ್ಕವನ್ನು ಪಡೆದು ಗಗನದ ಕಕ್ಷೆಗೆ ಏರಿಸುವಂತಹ ಸಾಹಸವನ್ನು ಯಶಸ್ವಿಯಾಗಿ ಇಸ್ರೋ ನಿರ್ವಹಣೆ ಮಾಡಿತು. ಹೀಗೆ 2001 - 2021 ಈ PSLV ಅನ್ನುವ ರಾಕೆಟ್ಗಳ ಮೂಲಕ ಹಲವಾರು ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿತು ಇಸ್ರೋ. ಅದಾದ ನಂತರ 2003 GSAT-2 ಅನ್ನುವ ಉಪಗ್ರಹವನ್ನು, 2004 ಶಿಕ್ಷಣದ ಉದ್ದೇಶಕ್ಕಾಗಿ ಎಜುಸಾಟ್ ಅನ್ನುವ ಉಪಕರಣವನ್ನು ಕೂಡ ಗಗನದ ಕಕ್ಷೆಗೆ ಏರಿಸಿತು. ಈ ಎಲ್ಲ ಉಪಗ್ರಹಗಳನ್ನು ಉಡ್ಡಯನ ಮಾಡುವ ಉದ್ದೇಶ ಏನಂತ ಹೇಳಿದರೆ ಹವಾಮಾನದ ಬದಲಾವಣೆಗಳನ್ನು ತಿಳಿದುಕೊಳ್ಳುವಂಥದ್ದು, ಆಮೇಲೆ ದೂರ ಸಂವೇದಿ ಸಂಶೋಧನೆಗಳನ್ನು ಮಾಡುವಂಥದ್ದು, ಮತ್ತು ಮನೆ ಮನೆಗಳಿಗೆ ನೇರವಾಗಿ ಟೆಲಿವಿಷನ್ಗಳನ್ನು ಕಾರ್ಯಕ್ರಮಗಳನ್ನು ತಲುಪಿಸುವಂಥದ್ದು. ಇದೆಲ್ಲ ವಿಕ್ರಮ್ ಸಾರಾಭಾಯಿ ಮತ್ತು ಸತೀಶ್ ಧವನ್ ಅವರು ಕಂಡುಕೊಂಡಂತಹ ಕನಸು. ಆ ಎಲ್ಲ ಕನಸು ಈಗ ನನಸಾಗಿದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಇದಾದ ನಂತರ ಇಸ್ರೋ ಮಾಡಿದಂಥ 2 ದೊಡ್ಡ ಸಾಹಸಗಳಂತ ಹೇಳಿದರೆ ಒಂದು ಚಂದ್ರಯಾನ, ಇನ್ನೊಂದು ಮಂಗಳಯಾನ. 1 ಚಂದ್ರಯಾನ ರಾಕೆಟನ್ನು ಉಡಾವಣೆ ಮಾಡಿದ್ದು 22 ಅಕ್ಟೋಬರ್ 2008. ಅದಾಗಿ 3 ಆ ರಾಕೆಟ್ 386,000 ದೂರವನ್ನು ಕ್ರಮಿಸಿ ಚಂದ್ರನ ಮೇಲೆ ಹೋಗಿ ಅದರಲ್ಲಿ ಇದ್ದಂತಹ ಸಾಧನ ಅದು ಚಂದ್ರನ ಮೇಲ್ಮೈಯ ಮೇಲೆ ಇಳಿಯಿತು. ಅದು ಅಲ್ಲಿ ಇಳಿದು 70,000 ಚಿತ್ರಗಳನ್ನು ನಮ್ಮ ದೇಶದ ವಿಜ್ಞಾನಿಗಳಿಗೆ ಕಳಿಸಿಕೊಟ್ಟಿತು. ಚಂದ್ರನ ಮಣ್ಣಿನ ರಾಸಾಯನಿಕ ಅಂಶಗಳ ಮತ್ತು ಖನಿಜಾಂಶಗಳ ಮಾಹಿತಿಯನ್ನು ರವಾನಿಸಿತು. $140 million ವೆಚ್ಚದ 2 ವ್ಯಾನವನ್ನು ನಮ್ಮ ಇಸ್ರೋ ಮಾಡಿದ್ದು ಅದು ತೀರಾ ಇತ್ತೀಚೆಗೆ. 15 July 2019 2 ಚಂದ್ರನ ಹತ್ತಿರಕ್ಕೆ ಹೋಯಿತು. ಇನ್ನು ಏನು 500 ಇದೆ ಅನ್ನುವಾಗ ಅದರಲ್ಲಿ ಇದ್ದಂತಹ ವಿಕ್ರಮ್ ಲೂನಾರ್ ಲ್ಯಾಂಡರ್ ಅನ್ನುವಂಥದ್ದು ದುರದೃಷ್ಟದಿಂದ ಚಂದ್ರನ ಮೇಲ್ಮೈಗೆ ಅಪ್ಪಳಿಸಿತು. ಏನೇ ಆದರೂ ಚಂದ್ರಯಾನ 2 ಅನ್ನುವಂಥದ್ದು ಅದು ಭಾಗಶಃ ಯಶಸ್ವಿಯಾಯಿತು. ಹೀಗೆ ಚಂದ್ರಯಾನ 1 ಮತ್ತು ಚಂದ್ರಯಾನ 2 ಮಾಡುವ ಮೂಲಕ ಈ ಜಗತ್ತಿನ ಕೇವಲ 4 ದೇಶಗಳು, ಚಂದ್ರನಲ್ಲಿ ತಮ್ಮ ಘಟಕವನ್ನು ಇಳಿಸಿದಂಥ 4 ದೇಶಗಳ ಪಟ್ಟಿಗೆ ಭಾರತ ಕೂಡ ಸೇರಿದೆ. ಇದು 2 ಚಂದ್ರಯಾನಗಳ ನಡುವೆ ಮಂಗಳಯಾನವನ್ನು ಸಮೇತ ಇಸ್ರೋ